ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲ್ಲವ ನೀ ಏನ್ ಮಾಡ್ಲಿಕ್ಕಿದೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರು, ಎಲ್ಲ ಜನ ಓಡಾಡೋ ರೋಡ್ ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಡಗಿ ಹೋಗ್ತದೆ. ನೀ ಯಾಕೆ ಚಿಂತೆ ಮಾಡ್ತಿ ಬಿಡು. ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡಾಗ ಬಿಟ್ರ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಗಣೇಶ್, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಪಡದೆ 18-70 ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ವಿಮೆಯ ಸೌಲಭ್ಯವನ್ನ ಪಡೆಯಬಹುದು. ಮಹೇಶ್, ಸುರಕ್ಷಾ ವಿಮೆ ಅಂದ್ರೆ ದುರ್ಘಟನೆ ವಿಮೆ ಅಲ್ವಾ? ಹೌದು ಗಣೇಶ್, ವಾರ್ಷಿಕ ಕೇವಲ 12 ಕಂತನ್ನು ತುಂಬಿ 2,00,000 ಸುರಕ್ಷಾ ವಿಮೆಯನ್ನು ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಪಡೆಯಬಹುದು. ಹೌದಾ? ಹಾಗಾದ್ರೆ ನಾಳೆನೆ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನನ್ನ ಮನೆಯವರೆಲ್ಲರ ಅಂಚೆ ಉಳಿತಾಯ ಖಾತೆ ತೆರೆದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮೆ ಮಾಡಿಸುತ್ತೇನೆ. ಏನ ರಾಧಾ, ಹಿಂಗ್ಯಾಕ ಫ್ರಿಡ್ಜ್ ಬಾಗ್ಲ ತೆಗೆದಿಟ್ಟು ಅಡಿಗೆ ಮಾಡ್ಲಿಕ್ಕತ್ತಿ? ಕರೆಂಟು ಸುಳ್ಳು ಹಾಳು ಮಾಡ್ತಿ ನೋಡು. ಅದನ್ನ ಫ್ರಿಡ್ಜ್ ನಾಗ ಇನ್ನೂ ಸ್ವಲ್ಪ ಕಾಯಿಪಲ್ಯ ತಗೋಬೇಕಾಗಿತ್ತು ನನ್ಗ, ಅದಕ್ಕ ಈಗ ಹಂಗ ಬಿಟ್ಟಿದ್ದೆ. ಬಾಳ ತಪ್ಪು ನೋಡಿದು, ಎಲ್ಲ ಒಂದೇ ಸರ್ತಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಅವಶ್ಯಕತೆ ಇಲ್ದ ಫ್ರಿಡ್ಜ್ ಆಗಾಗ ತೆಗಿಬಾರ್ದು. ಬಿಸಿ ಪದಾರ್ಥಗಳನ್ನ ಫ್ರಿಡ್ಜ್ ನೊಳಗ ಇಡಬಾರ್ದು, ಮತ್ತ ಫ್ರೀಜರ್ ಅನ್ನ ಅತಿ ಕೋಲ್ಡ್ ಪೊಸಿಷನ್ ಗೆ ಇಡಬಾರ್ದು. ಗೊತ್ತಾತಿನ, ಇಲ್ಲ ಅಂದ್ರ ಕರೆಂಟ್ ಬಿಲ್ ಜಾಸ್ತಿ ಆಗ್ತದ ನೋಡ್. ಆತ್ವಾ ಆತ್, ಇನ್ ಮೇಲೆ ಹಂಗ ಮಾಡ್ತೀನಿ. ನಮ್ ಮನೆಯವರು ಅವಾಗ ಅವಾಗ ಹೇಳ್ತಾ ಇದ್ರು ಕರೆಂಟ್ ಬಿಲ್ ಜಾಸ್ತಿ ಬರ್ತದ ಜಾಸ್ತಿ ಬರ್ತದ ಅಂತ. ಪ್ರಕಟಣೆ ಹೆಸ್ಕಾಂ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇಂದಿನ ಕೃಷಿ ರಂಗದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಧಾನಗಳು ಕುರಿತು ಡಾಕ್ಟರ್ ಸಿಬಿ ಮೀಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಿರೀಶ್ ಪಾಟೀಲ್. ನಮಸ್ಕಾರ ಡಾಕ್ಟರ್ ಸಿಬಿ ಮೀಟಿ ಅವರ. ನಮಸ್ಕಾರ. ನಮ್ಮ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ನಮ್ಮ ರೈತರು ಈ ವಿಧಾನಗಳನ್ನು ತಿಳ್ಕೊಂಡು ಅನುಸರಿಸಿದರೆ ಬಹಳಷ್ಟು ಪ್ರಯೋಜನ ಪಡೆಯೋದಕ್ಕೆ ಸಾಧ್ಯವೂ ಇದೆ. ಆ ದೃಷ್ಟಿಯಿಂದ ಈ ದಿವಸ ತಾವು ನಮ್ಮ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ವಿಧಾನಗಳು ಯಾವ್ಯಾವು, ಯಾವ ರೀತಿ ನಾವು ಸಂರಕ್ಷಣೆ ಮಾಡಿಕೊಂಡ್ರೆ ಅನುಕೂಲ ಆಗಬಹುದು ಅನ್ನೋ ವಿಷಯನ ತಿಳಿಸ್ಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಮೊದಲಿಗೆ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಮಹತ್ವ ಎಷ್ಟರ ಮಟ್ಟಿಗಿದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಇತ್ತೀಚಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹಾಗೂ ಹಂಚಿಕೆಯಲ್ಲಿ ತೀವ್ರ ಅನಿಶ್ಚಿತತೆ ಕಂಡು ಬಂದಿದ್ದರಿಂದ ಕುಸ್ಕಿ ಬೇಸಾಯದ ಬೆಳೆ ಉತ್ಪಾದನೆಯಲ್ಲಿ ಕುಂಠಿತವಾಗಿದೆ. ಆದ್ದರಿಂದ ಎಲ್ಲ ಮಳೆ ನೀರನ್ನು ಅದೇ ಕ್ಷೇತ್ರದಲ್ಲಿ ಸೂಕ್ತ ಕ್ರಮಗಳಿಂದ ಸಂರಕ್ಷಣೆ ಮಾಡಿ ಬೆಳೆಯೋತ್ಪಾದನೆಯಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಬಹುದು. ಇಂತಹ ಸಂರಕ್ಷಿತ ಮಳೆ ನೀರು ಮತ್ತು ತೇವಾಂಶ ಸಂಗ್ರಹಣೆ ನೀರಾವರಿ ಪ್ರದೇಶಗಳಲ್ಲಿಯೂ ಕೂಡ ನೀರಿನ ಬೇಡಿಕೆ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದಲ್ಲದೆ ಲಭ್ಯವಿದ್ದ ನೀರಿನಿಂದ ನೀರಾವರಿ ಕ್ಷೇತ್ರ ಹೆಚ್ಚಿಸಬಹುದು. ಹಾಗಾದರೆ ರೈತರು ಅನುಸರಿಸಬಹುದಾದಂಥ ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಧಾನಗಳು ಯಾವ್ಯಾವು? ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಧಾನಗಳನ್ನು ತಾಂತ್ರಿಕ ಹಾಗೂ ಬೇಸಾಯ ಕ್ರಮಗಳೆಂದು ವಿಂಗಡಿಸಬಹುದು. ತಾಂತ್ರಿಕ ಕ್ರಮಗಳೆಂದರೆ ಬದು ಪದ್ಧತಿಗಳು ಮತ್ತು ಬೇಸಾಯ ಕ್ರಮಗಳೆಂದರೆ ಅಂತರ ಬದು ಪದ್ಧತಿಗಳು. ಭೂಮಿಯ ಮೇಲ್ಮಣ್ಣಿನ ಹಾಗೂ ನೀರಿನ ಸಮರ್ಥ ಸಂರಕ್ಷಣೆಯ ಸಲುವಾಗಿ ಮಣ್ಣಿನ ಆಳ ಮತ್ತು ಭೂಮಿಯ ಇಳಿಜಾರನ್ನು ಅವಲಂಬಿಸಿ ವಿವಿಧ ಪ್ರಕಾರದ ಬದು ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಸಮಪಾತಳಿ ಬದುಗಳು ಮತ್ತು ಇಳಿಜಾರಿನ ಬದುಗಳು. ತಾವು ಈಗ ಹೇಳಿದ್ರಿ ಅಂತರ ಬದು ಪದ್ಧತಿಗಳು ಅಂತ, ಹಾಗಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ಅಂತರ ಬದು ಪದ್ಧತಿಗಳನ್ನು ಸಮಪಾತಳಿ ಬೇಸಾಯ, ಮಾಗಿ ಉಳಮೆ, ಭೂಮಿ ಮಟ್ಟ ಮಾಡುವುದು, ಚೌಕಮಡಿಗಳ ನಿರ್ಮಾಣ, ಅಡೆತಡೆಗಳುಳ್ಳ ದಿಂಡು ಸಾಲುಗಳ ನಿರ್ಮಾಣ, ತಟ್ಟೆ ಆಕಾರದ ಗುಣಿಗಳು, ಬೆಳೆಯುಳಿಕೆ ಹೊದಿಕೆ, ಬೆನಚು ಕಲ್ಲುಗಳ ಹೊದಿಕೆ ಮತ್ತು ಲಂಬ ಹೊದಿಕೆಗಳೆಂದು ವಿಂಗಡಿಸಬಹುದು. ಇವುಗಳನ್ನು ಎರಡು ಮಧ್ಯದ ಬದುಗಳ ನಡುವೆ ಅನುಸರಿಸಬೇಕಾಗುವುದು. ಹಾಗೆ ಸಮಪಾತಳಿ ಬೇಸಾಯ ಮತ್ತು ಮಾಗಿ ಉಳುಮೆ ಬಗ್ಗೆ ತಿಳಿಸ್ತೀರಿ? ಉಳುಮೆ, ಬಿತ್ತನೆ ಮುಂತಾದ ಎಲ್ಲ ಬೇಸಾಯ ಪದ್ಧತಿಗಳನ್ನು ಸಮಪಾತಳಿ ರೇಖೆಗೆ ಅನುಗುಣವಾಗಿ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಮಾಡುವುದು ಅತಿ ಅವಶ್ಯಕ. ಈ ಪದ್ಧತಿಯಿಂದ ಜಮೀನಿನಿಂದ ಹೊರಗೆ ಹರಿದು ಹೋಗುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಬೆಳೆ ಕಟಾವಾದ ತಕ್ಷಣ ಇಳಿಜಾರಿಗೆ ಅಡ್ಡಲಾಗಿ ಮಾಗೆ ಉಳುಮೆ ಮಾಡುವುದು ಉತ್ತಮ. ಇದರಿಂದ ಹರಿದು ಬರುವಂಥ ಮಳೆ ನೀರು ಭೂಮಿಯಲ್ಲಿ ಇಂಗಲು ಅನುಕೂಲವಾಗಿ ಅಧಿಕ ಇಳುವರಿ ಪಡೆಯಲು ಸಹಾಯವಾಗುತ್ತದೆ. ಹಾಗಾದರೆ ಈ ಭೂಮಿ ಮಟ್ಟ ಮಾಡೋದು ಮತ್ತು ತಟ್ಟೆ ಆಕಾರದ ಗುಣಿ ತೆಗೆಯೋದು ಇದನ್ನೆಲ್ಲ ಹೇಗೆ ಮಾಡೋದು? ಎರಡು ಮಧುಗಳ ಮಧ್ಯದ ಜಮೀನನ್ನು ಸಮನಾದ ಇಳಿಜಾರಿಗೆ ತರಲು ಭೂಮಿಯ ಉಬ್ಬು ತಗ್ಗುಗಳನ್ನು ಸರಿಪಡಿಸುವುದರಿಂದ ಎಲ್ಲ ಜಮೀನುಗಳಲ್ಲಿಯೂ ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಮಧ್ಯಮದಿಂದ ಹೆಚ್ಚು ಆಳವಿರುವ ಕಪ್ಪು ಮಣ್ಣಿನಲ್ಲಿ ಬಿದ್ದ ಮಳೆ ನೀರನ್ನು ಜಮೀನಿನಲ್ಲೇ ಇಂಗುವಂತೆ ಮಾಡಲು ಅಲ್ಲಲ್ಲಿ ತಟ್ಟೆ ಆಕಾರದ ಚಿಕ್ಕ ಗುಣಿಗಳನ್ನು ಎಡೆಗುಂಟೆ ಅಥವಾ ದಿಂಡು ಉಪಕರಣಗಳಿಂದ ನಿರ್ಮಿಸುವುದರಿಂದ ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಬೆಳೆ ಉಳಿಕೆಗಳನ್ನು ಬಳಸುವಂಥದ್ದು, ಬೆಣಚು ಕಲ್ಲುಗಳ ಹೊದಿಕೆ ಹಾಕುವಂಥದ್ದು ಇದೆಲ್ಲ ಹೇಗೆ ಮಾಡೋದು? ಜೋಳ, ಗೋವಿನ ಜೋಳ, ಸಜ್ಜೆ, ನವಣೆ, ಸೂರ್ಯಕಾಂತಿ, ಗೋಧಿ, ಕಸ ಕೋಲಿಗಳನ್ನು, ಹಸಿರೆಲೆ ಗೊಬ್ಬರವಾದ ಬೀಜರಹಿತ ದೈಂಚ, ಸೆಣಬು, ಗ್ಲಿಸರಿಡಿಯ ಸಸ್ಯ, ಒಣಹುಲ್ಲು ಮುಂತಾದಗಳನ್ನು ಭೂಮಿಯ ಮೇಲೆ ಹರಡಬೇಕು. ಈ ರೀತಿ ಮಾಡುವುದರಿಂದ ಮಳೆಯ ಹನಿಯ ರಭಸದಿಂದ ಆಗುವ ಮಣ್ಣಿನ ಸವಕಳಿಯನ್ನು ತಡೆಯಬಹುದು ಮತ್ತು ಬಿದ್ದ ಮಳೆ ನೀರನ್ನು ಜಮೀನಿನಲ್ಲೇ ಇಂಗುವಂತೆ ಮಾಡಬಹುದು. ನಂತರ ಬೆಳೆಯುಳಿಕೆಗಳನ್ನು, ಬೋದು ಸಾಲುಗಳನ್ನು ನಿರ್ಮಿಸಿ ಮಣ್ಣಿನಲ್ಲಿ ಮುಚ್ಚಬೇಕು. ಉತ್ತರ ಕರ್ನಾಟಕದಲ್ಲಿ ಸುಮಾರು 2,000 ಹೆಕ್ಟೇರ್ ಕಪ್ಪು ಮಣ್ಣಿನ ಪ್ರದೇಶವು ನೈಸರ್ಗಿಕವಾಗಿ ಬೆನಸು ಕಲ್ಲುಗಳಿಂದ ಕೂಡಿದ್ದು ಕಂಡುಬಂದಿದೆ. ರೈತರು ಜಮೀನಿನ ಮೇಲೆ ಇರುವ ಬೆನಸು ಕಲ್ಲುಗಳನ್ನು ಆರಿಸಿ ಬದುಗಳ ಮೇಲೆ ಹಾಕುವ ರೂಢಿ ಇದೆ. ನೈಸರ್ಗಿಕವಾಗಿ ಈ ಜಮೀನಿನ ಮೇಲೆ ಕಾಣುವ ಬೆನಸು ಕಲ್ಲುಗಳಿಂದ 5 ಸೆಂಟಿಮೀಟರ್ ಪದರದ ಹೊದಿಕೆ ಮಾಡುವುದರಿಂದ ನೀರು ಇಂಗುವಿಕೆ ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಮಣ್ಣಿನಲ್ಲಿನ ತೇವಾಂಶ ಆವೇಗವನ್ನು ಕಡಿಮೆ ಮಾಡಿ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಅಂದರೆ ಈಗ ಕಲ್ಲುಗಳು ಇರ್ತವೆ ಸಾಮಾನ್ಯವಾಗಿ, ತಾವು ಹೇಳಿದಾಗ ಅವನ್ನು ಆರಿಸಿ ಹೊರಗಡೆ ಹಾಕುವಂತ ಬದುಗಳಿಗೆ ಹಾಕದೆ ಅದರ ಮೇಲೆ ಹಡುವುದರಿಂದ ಹೊದಿಕೆಯಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಹಾಗೂ ಆವಿಕೆ ಪ್ರಮಾಣ ಕೂಡ ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಅವಿರೋದ್ರಿಂದ ನೀರು ಆವಿ ಆಗೋದು ಕಡಿಮೆ ಆಗುತ್ತೆ, ಇಂಗುವ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ. ಹಾಗೆ ಲಂಬ ಹೊದಿಕೆ ಅಂತ ಹೇಳಿದ್ರಿ, ಇದು ಹೇಗೆ? 2-3% ಇಳಿಜಾರಿರುವ ಜಮೀನುಗಳಲ್ಲಿ ಇಳಕಲಿಗೆ ಅಡ್ಡಲಾಗಿ ಪ್ರತಿ 3-4 ಮೀಟರ್ ಅಂತರದಲ್ಲಿ 30 ಸೆಂಟಿಮೀಟರ್ ಆಳ ಮತ್ತು 15 ಸೆಂಟಿಮೀಟರ್ ಅಗಲ ಇರುವ ಹರಿಗಳನ್ನು ಟ್ರ್ಯಾಕ್ಟರ್ ಅಥವಾ ಎತ್ತಿನ ಕಬ್ಬಿಣ ನೇಗಲಿಂದ ನಿರ್ಮಿಸಿ ಅದರಲ್ಲಿ ಬೆಳೆಗಳ ಕೋಲಿಗಳು ಭೂಮಿಯ ಮೇಲ್ಗಡೆ 4 ಅಂಗುಲ ಕಾಣುವ ರೀತಿಯಲ್ಲಿ ಜೋಡಿಸಿ ಮುಚ್ಚಿದರೆ ಮಳೆ ನೀರಿನ ಇಂಗುವ ಪ್ರಮಾಣ ಹೆಚ್ಚಾಗಿ ಬೆಳೆಗಳ ಇಳುವರಿ ಕೂಡ ಹೆಚ್ಚಾಗುವುದು. ಇದನ್ನು ಕೂಡ ಆನ್ಸರ್, ಇದಕ್ಕೆ ಲಂಬ ಹೊದಿಕೆ ಎಂದು ಕರೆಯಬಹುದು. ಅಂದ್ರೆ ಅದು ನೀರು ಹರಿಯೋದನ್ನ ನಿಲ್ಲಿಸುತ್ತದೆ, ಒಂದು ತಡೆ ಉಂಟಾಗಿ ನೀರಿನ ಇಂಗುವಿಕೆ ಪ್ರಮಾಣ ಹೆಚ್ಚಾಗಿ ಪ್ರಮಾಣ ಹೆಚ್ಚಾಗುತ್ತೆ. ಸಣ್ಣ ಸಣ್ಣ ಬದುಗಳ ತರ ಇದು ಕೆಲಸ ಮಾಡುತ್ತೆ, ಒಳ್ಳೆ ತರ. ಹಾಗೆ ಒಣಬೇಸಾಯದಲ್ಲಿ ಬೆಳೆಯ ಒಂದು ಇಳುವರಿಯ ಸ್ಥಿರತೆ ಕಾಪಾಡಿಕೊಳ್ಬೇಕು ಅಂತಂದ್ರೆ ರೈತರು ಏನ್ ಮಾಡಬಹುದು? ಒಣಬೇಸಾಯದಲ್ಲಿ ಬೆಳೆ ಇಳುವರಿಯಲ್ಲಿ ಸ್ಥಿರತೆ ಕಾಪಾಡಲು ಪ್ರತಿ ಹನಿ ಶುದ್ಧವಾದ ಮಳೆ ನೀರನ್ನು ಬಿದ್ದಲ್ಲೇ ಸಂರಕ್ಷಿಸುವುದು ಅವಶ್ಯವಾಗಿರುತ್ತದೆ. ಇದಕ್ಕಾಗಿ ಮೊದಲಿಗೆ ಮಾಡಬೇಕಾದದ್ದು ಎಲ್ಲ ಕೃಷಿ ಚಟುವಟಿಕೆಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡುವುದು. ಎರಡು ಬದುಗಳ ಮಧ್ಯದ ಜಮೀನಿನಲ್ಲಿ ಮುಂಗಾರಿಯಲ್ಲಿ 1-2 ಮಳೆಯಾದ ನಂತರ ಹರಗಿ ಕಪ್ಪು ಮಣ್ಣಿನಲ್ಲಿ ಚೌಕು ಮಡಿಗಳನ್ನು ನಿರ್ಮಿಸುವುದು ಹಾಗೂ ಕೆಂಪು ಮಣ್ಣಿನಲ್ಲಿ ಕಟ್ಟಿದ ಸಾಲು ಬೋದುಗಳನ್ನು ನಿರ್ಮಿಸುವುದು ಮತ್ತು ಇವುಗಳನ್ನು ಬಿತ್ತುವರೆಗೆ ಕಾಪಾಡಿಕೊಂಡು ಬರುವುದು. ಬಿತ್ತುವ 2-3 ದಿವಸ ಮೊದಲ ಇವುಗಳನ್ನು ತೆಗೆದು ಇಳಿಜಾರಿಗೆ ಅಡ್ಡಲಾಗಿ ಬಿತ್ತಬೇಕು. ಬಿತ್ತಿದ ನಂತರ ಕಪ್ಪು ಮತ್ತು ಕೆಂಪು ಮಣ್ಣಿನ ಜಮೀನುಗಳಲ್ಲಿ 6-8 ಸಾಲುಗಳ ಅಂತರದಲ್ಲಿ ಸಾಲುಗಳ ಮಧ್ಯ ಸಂರಕ್ಷಣಾ ಹರಿಗಳನ್ನು ನಿರ್ಮಿಸುವುದು. ಈ ರೀತಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದರೆ ಬೆಳೆ ಇಳುವರಿಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರಬಹುದು. ಹಾಗೆ ಈ ಚೌಕ ಮಡಿ ಮತ್ತೆ ಸಂರಕ್ಷಣಾ ಹರಿ ನಿರ್ಮಾಣ ಮಾಡಬೇಕು ಅಂತ ತಾವು ಹೇಳಿದ್ರಿ, ಇದನ್ನು ಹೇಗೆ ಮಾಡೋದು? ಒಳ್ಳೆಯದ್ರಿ, ಮುಂಗಾರಿನಲ್ಲಿ ಕಪ್ಪು ಮಣ್ಣಿನ ಜಮೀನುಗಳಲ್ಲಿ 1-2 ಮಳೆಯಾದ ನಂತರ ಹರಗಿ ಎರಡು ಬದುಗಳ ಮಧ್ಯದಲ್ಲಿ ಬದು ನಿರ್ಮಾಣ ಎತ್ತರದಿಂದ ಎತ್ತುಗಳು ಅಥವಾ ಟ್ರ್ಯಾಕ್ಟರ್ನಿಂದ 3-5 ಮೀಟರ್ ಉದ್ದಗಲದ ಹಾಗೂ 20 ಸೆಂಟಿಮೀಟರ್ ಎತ್ತದ ಚೌಕ ಮಡಿಗಳನ್ನು ನಿರ್ಮಿಸಬೇಕು. ಚೌಕ ಮಡಿಗಳನ್ನು ಬಿತ್ತುವ ಎರಡು ಅಥವಾ ಮೂರು ದಿವಸ ಮೊದಲು ತೆಗೆದು ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡಬೇಕು ಮತ್ತು 6-8 ಸಾಲುಗಳ ಅಂತರದಲ್ಲಿ ಸಾಲುಗಳ ಮಧ್ಯೆ ಸಂರಕ್ಷಣಾ ಹರಿಗಳನ್ನು ನಿರ್ಮಿಸಿ ಅವುಗಳನ್ನು ಪ್ರತಿ 5-10 ಮೀಟರ್ ಉದ್ದಕ್ಕೆ ಕಟ್ಟಬೇಕು. ಇಂತಹ ಸರಳವಾದ ತಾಂತ್ರಿಕಗಳನ್ನು ಅಳವಡಿಸುವಂಥ ಎಂಥ ಕಡಿಮೆ ಮಳೆಯಾದಾಗಲೂ ಬೆಳೆ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ ಹಾಗೂ ಹೆಚ್ಚಿನ ಮಳೆಯಾದಾಗೂ ಕೂಡ ಹೆಚ್ಚಿನ ನೀರನ್ನು ಸಂರಕ್ಷಣಾ ಹರಿಗಳ ಮೂಲಕ ಹೊರಹಾಕಿ ಬೆಳೆ ಹಾನಿಯನ್ನು ತಪ್ಪಿಸಿ ಬೆಳೆ ಇಳುವರಿಯಲ್ಲಿ ಸ್ಥಿರತೆ ಕಾಪಾಡಲು ಅನುಕೂಲವಾಗುತ್ತದೆ. ಅಂದರೆ ಎಷ್ಟು ನೀರು ಬೇಕೋ ಅಷ್ಟು ಇಂಗಿಸುವಂಥದ್ದು, ಅಕಸ್ಮಾತ್ ಹೆಚ್ಚಾದ ಮಳೆ ಪ್ರಮಾಣದ ಕೂಡ ಈ ಸಂರಕ್ಷಣಾ ಹರಿಗಳಿಂದ ನೀರನ್ನು ಹೊರಹಾಕಿ ನಮ್ಮ ಬೆಳೆಗಳನ್ನು ಸಂರಕ್ಷಿಸಬಹುದು. ಅಲ್ಲಿ ಆಗುವಂತಹ ಹಾನಿಯನ್ನು ನಾವು ಕಡಿಮೆ ಮಾಡಬಹುದು. ಕಟ್ಟಿದ ಸಾಲು ಬೋದುಗಳು ಯಾವ ರೀತಿ ಮಾಡುವುದು ಇದರ ಬಗ್ಗೆ? ಈ ಪದ್ಧತಿಯು ಕೆಂಪು ಮಣ್ಣಿಗೆ ಅಳವಡಿಸಲು ಸೂಕ್ತವಾಗಿದೆ. ಮುಂಗಾರಿಯಲ್ಲಿ 1-2 ಮಳೆಯಾದ ನಂತರ ಹರಗಿ ಸಾಲು ಬೋದಗಳನ್ನು ನಿರ್ಮಿಸಿ ಇವುಗಳನ್ನು ಪ್ರತಿ 5-10 ಮೀಟರ್ ಉದ್ದಕ್ಕೆ ಕಟ್ಟಬೇಕು. ಬಿತ್ತುವ 2-3 ದಿವಸ ಮೊದಲು ಇವುಗಳನ್ನು ತೆಗೆದು ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡಬೇಕು. ನಂತರ 6-8 ಸಾಲುಗಳ ಅಂತರದಲ್ಲಿ 2 ಸಾಲುಗಳ ಮಧ್ಯೆ ಸಂರಕ್ಷಣಾ ಹರಿಗಳನ್ನು ನಿರ್ಮಿಸಿ ಪ್ರತಿ 5-10 ಮೀಟರ್ ಉದ್ದಕ್ಕೆ ಕಟ್ಟಬೇಕು. ಹೀಗೆ ಮಾಡುವುದರಿಂದ ಕೆಂಪು ಮಣ್ಣಿನಲ್ಲಿ ಅತಿ ಕಡಿಮೆ ಮಳೆಯಾದಾಗಲೂ ಕೂಡ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಇನ್ನು ಹೆಚ್ಚಿನ ಮಳೆಯಾದಾಗ ಕೂಡ ಹೆಚ್ಚಿನ ಮಳೆ ನೀರನ್ನು ಸಂರಕ್ಷಣಾ ಹರಿಗಳ ಮೂಲಕ ಹೊರಹಾಕಿ ಬೆಳೆ ಸಂರಕ್ಷಿಸಲು ಸಾಧ್ಯವಾಗಿ ಬೆಳೆ ಇಳುವರಿಯಲ್ಲಿ ಸ್ಥಿರತೆ ಕಾಪಾಡಲು ಸಹಾಯವಾಗುತ್ತದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಹೊಂಡಗಳು ಕೂಡ ಬಹಳಷ್ಟು ಮಹತ್ವವನ್ನು ಪಡಿತಾ ಇವೆ, ಇದರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಬಿದ್ದಲೆ ಮಳೆ ನೀರು ಸಂರಕ್ಷಣಾ ಪದ್ಧತಿಗಳನ್ನು ಅಳವಡಿಸಿದರೂ ಕೂಡ 100% ಮಳೆ ನೀರು ಸಂರಕ್ಷಣೆ ಅಸಾಧ್ಯ. ಆದ್ದರಿಂದ ಸಂರಕ್ಷಣೆ ನಂತರ ಹರಿದು ಹೋಗುವ ನೀರನ್ನು ಕೃಷಿ ಹೊಂಡದಲ್ಲಿ ಸಂರಕ್ಷಿಸುವುದು ಅವಶ್ಯವಿರುತ್ತದೆ. ಕೃಷಿ ಹೊಂಡಗಳನ್ನು ಪ್ರತಿ 3-4 ಹೆಕ್ಟರ್ ಪ್ರದೇಶಕ್ಕೆ 1 ನಿರ್ಮಿಸುವುದು ಸೂಕ್ತ. ಹಾಗೂ ಪ್ರತಿ ಹೆಕ್ಟರ್ಗೆ 150-700 ಘನ ಮೀಟರ್ ಅಂದರೆ 150,000 2,00,000 ಲೀಟರ್ ಸಾಮರ್ಥ್ಯದ ಕೃಷಿ ಹೊಂಡ ಬೇಕಾಗುತ್ತದೆ. ಅಂತ ಹೊಂಡಗಳನ್ನು ನಿರ್ಮಾಣ ಮಾಡಿಕೋಬೇಕು. 3-4 ಹೆಕ್ಟರ್ ಒಂದರಂತೆ ನಿರ್ಮಿಸುವುದು ಸೂಕ್ತವಾಗಿರುತ್ತದೆ. ಹೆಚ್ಚಿನ ಮಳೆ ನೀರು ಬಂದಾಗ ಹೊಂಡದಲ್ಲಿ ಶೇಖರಣೆ ಆಗಿ ಬೆಳೆಗಳಿಗೆ ಉಪಯೋಗ ಆಗುತ್ತೆ. ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಈ ತರ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಅಲ್ಲಿ ಹೆಚ್ಚಿನ ಇಳುವರಿ ಬರುವ ಹಾಗೆ, ಹೆಚ್ಚು ನೀರು ಇಂಗೋ ಹಾಗೆ ಮಾಡಬಹುದು. ಹಾಗೂ ಅದರ ಲಾಭ ಪಡೆಯಬಹುದು, ಸಂಗ್ರಹಿಸಿದ್ದು ಕೂಡ ಲಾಭ ಪಡಿಬಹುದು. ನೀರಾವರಿ ಪ್ರದೇಶದಲ್ಲಿ ಈ ರೀತಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ? ಒಳ್ಳೆಯ ಪ್ರಶ್ನೆ. ಮಣ್ಣು ಮತ್ತು ನೀರ ಸಂರಕ್ಷಣಾ ಕ್ರಮಗಳನ್ನು ಒಣಬೇಸಾಯ ಹಾಗೂ ನೀರಾವರಿ ಪ್ರದೇಶ ಎರಡರಲ್ಲೂ ಅಳವಡಿಸಬೇಕು. ನೀರಾವರಿ ಪ್ರದೇಶಗಳಲ್ಲಿ ಶುದ್ಧವಾದ ಮಳೆ ನೀರಿನ ಸಂರಕ್ಷಣೆಯಿಂದ ಬೆಳೆಗೆ ಬೇಕಾಗುವ ನೀರಿನಲ್ಲಿ ಕಡಿಮೆಗೊಳಿಸಬಹುದು. ಹಾಗೂ ಹಿತಮಿತ ನೀರಾವರಿಯಿಂದ ಭೂಮಿ ಜವಳು ಸವಳಾಗುವುದನ್ನು ತಡೆಗಟ್ಟಬಹುದು. ಇದಲ್ಲದೆ ಉಳಿತಾಯವಾದ ನೀರಿನಿಂದ ನೀರಾವರಿ ಪ್ರದೇಶ ಕೂಡ ಹೆಚ್ಚಿಸಬಹುದು, ಅಲ್ಲಿ ಆಗುವ ತೊಂದರೆಯನ್ನು ನಾವು ತಪ್ಪಿಸಬಹುದು. ಹಾಗೆ ನೀರಾವರಿ ಪ್ರದೇಶಗಳಲ್ಲಿ ಈ ಭೂಮಿ ಸವಳು ಜವಳು ಆಗೋದನ್ನು ತಡೆಗಟ್ಟಬೇಕು ಅಂತಂದರೆ ಏನು ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ? ಭೂಮಿ ಸವಳು ಜವಳಾಗಲು ಕಾರಣಗಳೆಂದರೆ ಬೆಳೆಗಳಿಗೆ ಬೇಕಾಗುವಂಥ ಹೆಚ್ಚಿಗೆ ನೀರನ್ನು ಹಾಯಿಸುವುದು, ನೈಸರ್ಗಿಕವಾಗಿರುವ ಹಳ್ಳಗಳನ್ನು ಮುಚ್ಚಿರುವುದು, ಹಾಗೂ ಮೇಲಿನ ಪ್ರದೇಶದಿಂದ ಬರುವ ನೀರು. ಭೂಮಿ ಜವಳು ಸವಳಾಗುವುದನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ ಸುಧಾರಿತ ನೀರಾವರಿ ಪದ್ಧತಿ ಅಳವಡಿಸುವುದು, ನೈಸರ್ಗಿಕವಾಗಿ ಇರುವ ಹಳ್ಳಗಳನ್ನು ಸ್ವಚ್ಛಗೊಳಿಸಿ ತಗ್ಗಗೊಳಿಸುವುದು ಮತ್ತು ಮೇಲಿನಿಂದ ಬರುವ ನೀರನ್ನು ತಡೆಗಟ್ಟುವುದು. ಇವುಗಳನ್ನು ಅನುಸರಿಸಿದರೆ ನಮ್ಮ ಫಲವತ್ತಾದ ಭೂಮಿಯನ್ನು ಸವಳು ಜವಳಾಗಿ ಬರಡಾಗುವುದನ್ನು ತಡೆಗಟ್ಟಬಹುದು. ಹಾಗೆ ಈ ಸುಧಾರಿತ ನೀರಾವರಿ ಪದ್ಧತಿಗಳು ಅಂತ ತಾವಂದ್ರಿ, ಅವು ಯಾವ? ಸುಧಾರಿತ ನೀರಾವರಿ ಪದ್ಧತಿಗಳೆಂದರೆ ಮೇಲ್ಮಾ ನೀರಾವರಿಯಲ್ಲಿ ಸಾಲುಬೋದು ನೀರಾವರಿ, ಬದುಪಟ್ಟಿ ನೀರಾವರಿ ಮತ್ತು ಒತ್ತಡ ನೀರಾವರಿ ಪದ್ಧತಿಗಳಾದ ತುಂತರು ಹಾಗೂ ಹನಿ ನೀರಾವರಿ ಪದ್ಧತಿಗಳು. ಈ ಸಾಲ್ಬೋದು ನೀರಾವರಿ ಅಂದರೆ ಅದನ್ನು ಯಾವ ರೀತಿ ನಾವು ಸಮರ್ಪಕವಾಗಿ ಮಾಡ್ಕೋಬಹುದು? ಈ ಪದ್ಧತಿಯು ಹೆಚ್ಚಿನ ಅಂತರದಲ್ಲಿ ಬೆಳೆಯುವ ಎಲ್ಲ ಬೆಳೆಗಳಿಗೂ ಸೂಕ್ತವಾಗಿದೆ ಮತ್ತು ಕಪ್ಪು ಮಣ್ಣಿನಲ್ಲಿ 1 ಸಾಲು ಬಿಟ್ಟು 1 ಸಾಲಿಗೆ ನೀರು ಹಾಯಿಸುವುದರಿಂದ 40% ನೀರಿನ ಉಳಿತಾಯವಾಗಿ ಬೆಳೆ ಇಳುವರಿ ಮೇಲೆ ಯಾವುದೇ ಪರಿಣಾಮವಾಗಿಲ್ಲ. ಕೆಂಪು ಮಣ್ಣಿನಲ್ಲಿ 2 ಸಾಲುಗಳಿಗೆ ನೀರು ಹಾಯಿಸಿ 90% ಉದ್ದಕ್ಕೆ ನೀರು ಮುಟ್ಟಿದಾಗ ನೀರಿನ ಹರಿವನ್ನು ಬಂದು ಮಾಡುವುದರಿಂದ ಬೆಳೆ ಇಳುವರಿ ಕಡಿಮೆ ಆಗದೆ 10% ನೀರಿನ ಉಳಿತಾಯ ಆಗುತ್ತದೆ. ಇದಲ್ಲದೆ ಭೂಮಿ ಜವಳು ಸವಳಾಗುವುದನ್ನು ತಡೆಗಟ್ಟುತ್ತದೆ. ಇಲ್ಲಿ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ, ನೀರಿನಲ್ಲಿ ಬಹಳ ಉಳಿತಾಯ ಆಗುತ್ತೆ. ದೊಡ್ಡ ಉಪಯೋಗ ಅಂದರೆ ಭೂಮಿ ಬರಡಾಗುವುದನ್ನು ತಡೆಗಟ್ಟಲು ಸಹಾಯವಾಗುತ್ತದೆ. ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅದು. ಹಾಗೆ ಈ ಬದುಪಟ್ಟಿ ನೀರಾವರಿ ಅಂದರೆ ಇದು ಹೇಗೆ? 2 ಸಣ್ಣ ಬದುಗಳ ಮಧ್ಯೆ ನೀರು ಹಾಯಿಸುವ ನೀರಾವರಿ ಪದ್ಧತಿಗೆ ಬದುಪಟ್ಟಿ ನೀರಾವರಿ ಎನ್ನುವರು. ಅಗಲ 2-3 ಮೀಟರ್ ಹಾಗೂ ಉದ್ದ ಕಪ್ಪು ಮಣ್ಣಿನಲ್ಲಿ 100-150 ಮೀಟರ್ ಮತ್ತು ಕೆಂಪು ಮಣ್ಣಿನಲ್ಲಿ 60-90 ಮೀಟರ್. ಈ ಪದ್ಧತಿ ಅಳವಡಿಸಿ ಕಪ್ಪು ಮಣ್ಣಿನಲ್ಲಿ 80% ಹಾಗೂ ಕೆಂಪು ಮಣ್ಣಿನಲ್ಲಿ 90% ಬದುಪಟ್ಟಿ ತೊಯ್ದ ನಂತರ ನೀರಿನ ಹರಿವನ್ನು ಬಂದ್ ಮಾಡುವುದರಿಂದ ನೀರಿನ ಸಮರ್ಪಕ ಬಳಕೆಯಾಗಿ 10-20% ನೀರಿನ ಉಳಿತಾಯವಾಗುತ್ತದೆ ಮತ್ತು ಭೂಮಿ ಜವಳು ಸವಳಾಗುವುದನ್ನು ತಡೆಗಟ್ಟುತ್ತದೆ. ತುಂತುರು ಮತ್ತು ಹನಿ ನೀರಾವರಿ ಪದ್ಧತಿಗಳು ಕೂಡ ಈಗ ಹೆಚ್ಚು ಪ್ರಚಲಿತ ಆಗ್ತಾ ಇವೆ, ಇವು ಹೇಗೆ? ಇವೆರಡು ನೀರಾವರಿ ಪದ್ಧತಿಗಳು ಮೇಲ್ಮೈ ನೀರಾವರಿ ಪದ್ಧತಿಗಳಾದ ಸಾಲು ಬೋದು ಮತ್ತು ಬದುಪಟ್ಟಿಗಳಿಗಿಂತ ಶ್ರೇಷ್ಠವಾಗಿವೆ. ಆದ್ದರಿಂದ ಎಲ್ಲ ಸಾಧ್ಯವಿದ್ದ ಕಡೆ ಈ ನೀರಾವರಿ ಪದ್ಧತಿಗಳನ್ನು ಅಳವಡಿಸಬೇಕು ಮತ್ತು ಇವುಗಳನ್ನು ಅಳವಡಿಸಲು ಪ್ರಾರಂಭಿಕ ವೆಚ್ಚ ಅಡಚಣೆಯಾಗಿದೆ. ಅದಕ್ಕೆ ಬೇಕಾದ ಸಾಲದ ಸೌಲಭ್ಯ ಸರ್ಕಾರದಿಂದ ಸಹಾಯಧನ ಪಡೆದುಕೊಂಡು ಇವುಗಳನ್ನು ಎಲ್ಲಿ ಸಾಧ್ಯದ ಎಲ್ಲ ಕಡೆನೂ ಅನುಸರಿಸುವುದು ಸೂಕ್ತ. ಇದರಿಂದ ಕೂಡ ನೀರಿನ ಉಳಿತಾಯ ಮಾಡಬಹುದು, ಸಾಕಷ್ಟು ನೀರಿನ ಉಳಿತಾಯ ಹಾಗೂ ಭೂಮಿ ಬರಡಾಗುವುದನ್ನು ತಡೆಗಟ್ಟಬಹುದು ಮತ್ತು ಆ ನೀರನ್ನು ನಾವು ಬೇರೆ ಕ್ಷೇತ್ರಕ್ಕೆ ಬಳಸಬಹುದು, ನೀರಾವರಿ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿಸಬಹುದು. ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆ ಬೆಳೆದು ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಸಾಧ್ಯವಾಗುತ್ತೆ. ಮತ್ತೆ ಕೆಲವೊಮ್ಮೆ ನೀರಿನ ಕೊರತೆ ಇರುತ್ತೆ ಅನಿವಾರ್ಯ, ಆವಾಗ ಅಷ್ಟೇ ನೀರನ್ನು ಬಳಸಿ ನಾವು ಈ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡ್ರೆ ಹೆಚ್ಚಿನ ಕ್ಷೇತ್ರ ಕೂಡ ಅನುಕೂಲ ಆಗುತ್ತದೆ, ನೀರಾವರಿ ಕ್ಷೇತ್ರ ಕೂಡ ಹೆಚ್ಚಿಸಬಹುದು. ಆ ರೀತಿ ನಮ್ಮ ರೈತರು ಕೂಡ ಅಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡಬೇಕು. ಅದು ಮಳೆ ಆಶ್ರಿತ ಪ್ರದೇಶ ಇರಲಿ ನೀರಾವರಿ ಪ್ರದೇಶ ಇರಲಿ ಎರಡೂ ಕಡೆಗೂ ನಾವು ಈ ಕ್ರಮಗಳನ್ನು ಪಾಲಿಸಬೇಕು. ಈಗಾಗಲೇ ನಮ್ಮ ಮಾಹಿತಿಗಳ ಪ್ರಕಾರ ಪ್ರತಿಯೊಂದು ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವೇನು ಅಂದುಕೊಂಡ ಹಾಗೆ ಎಲ್ಲ ನೀರಾವರಿ ಕ್ಷೇತ್ರಕ್ಕೆ ನೀರು ಕೊಡಲೇ ಆಗುತ್ತಿಲ್ಲ. ಆದ್ದರಿಂದ ಎಲ್ಲರೂ ಈ ಪದ್ಧತಿಗಳನ್ನು ಅನುಸರಿಸಿ ಸಾಕಷ್ಟು ಒಂದು ನೀರಿನ ಸಂಗ್ರಹಣೆ ತಮ್ಮ ಮಣ್ಣಿನಲ್ಲಿ ಮಾಡಿಕೊಂಡು 1-2 ಅಥವಾ ನೀರಿನಿಂದ ಸಾಕಷ್ಟು ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇದು ಅಚ್ಚುಕಟ್ಟು ಪ್ರದೇಶದಲ್ಲಿ ಕೂಡ ಬಹಳ ಮಹತ್ವದ್ದಾಗಿದೆ. ಹೌದು, ಈಗ ನಮ್ಮ ಇಳುವರಿ ಹೆಚ್ಚಾಗುವುದು ಅಥವಾ ನಮ್ಮ ಜಮೀನು ಸುಧಾರಣೆ ಆಗೋದು ಮಾತ್ರ ಅಲ್ಲ, ನಮ್ಮ ಜಮೀನಿನಿಂದ ಹರಿದು ಹೋಗುವಂಥ ಮಣ್ಣು ಮತ್ತೆ ಅದು ದೊಡ್ಡ ದೊಡ್ಡ ಡ್ಯಾಮ್ಗಳಲ್ಲಿ ಕೆರೆಗಳಲ್ಲಿ ಶೇಖರ ಆಗೋದನ್ನು ತಪ್ಪಿಸಬಹುದು. ಈ ಮಣ್ಣು ಮತ್ತು ನೀರ ಸಂರಕ್ಷಣಾ ಕ್ರಮಗಳನ್ನು ಎಲ್ಲ ಕಡೆ ಅಳವಡಿಸುವುದರಿಂದ ಇದರಿಂದ ನಾವು ಸಾಕಷ್ಟು ಅನುಕೂಲವಿದ್ದು ಹಾಗೂ ನಮ್ಮ ಜಲಾಶಯಗಳ ಒಂದು ಸಾಮರ್ಥ್ಯ ತುಂಬುವುದನ್ನು ಕೂಡ ತಡೆಗಟ್ಟಿ ಸಾಮರ್ಥ್ಯ ಹೆಚ್ಚಿಸಬಹುದು. ಹೌದು, ಈಗ ಅದು ಕೂಡ ನಮ್ಮಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಈಗ ಜಲಾಶಯಗಳಲ್ಲಿ ಹೂಳು ತುಂಬಿರೋದ್ರಿಂದ ಅಲ್ಲಿ ನೀರು ಸಂಗ್ರಹ ಆಗುವ ಪ್ರಮಾಣ ಕಡಿಮೆ ಆಗಿ ಅದರಿಂದ ನೀರು ಸಾಕಾಗುವುದೇ ಇಲ್ಲ. ಈ ಸಮಸ್ಯೆಗಳು ಬಹಳಷ್ಟಾಗ್ತಾ ಇವೆ. ಈ ಸಮಸ್ಯೆ ಹೋಗಲಾಡಿಸೋಕ್ಕೂ ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಧಗಳು ಬಹಳ ಮಹತ್ವದ್ದಾಗಿವೆ. ಎಲ್ಲ ರೈತರು ಕೂಡ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮ ಬದು ಪದ್ಧತಿಗಳು ಹಾಗೂ ಅಂತರ ಬದು ಪದ್ಧತಿಗಳು ಕೃಷಿ ಹೊಂಡ ಎಲ್ಲಿ ಸಾಧ್ಯವೋ ಅಲ್ಲಿ ಹನಿ ಮತ್ತು ತುಂತುರು ನೀರಾವರಿ ಈ ಎಲ್ಲವುಗಳನ್ನು ಅಳವಡಿಸುವುದರಿಂದ ಸಾಕಷ್ಟು ನಾವು ಕೃಷಿಯಲ್ಲಿ ಬೆಳೆ ಇಳುವರಿಯಲ್ಲಿ ಒಣಬೇಸಾಯ ಹಾಗೂ ನೀರಾವರಿ ಪ್ರದೇಶದಲ್ಲಿ ಭೂಮಿ ಸವಳು ಜವಳ ಆಗಿ ಬರಡಾಗುವುದನ್ನು ಕೂಡ ತಪ್ಪಿಸಲು ಬಹಳ ಅನುಕೂಲವಾಗುತ್ತದೆ. ಹೌದು, ನಾವು ನೀರು ಇದೆ ಅಂತ ಹೇಳಿ ಹೆಚ್ಚೆಚ್ಚು ನೀರು ಕೊಡೋದ್ರಿಂದ ಅಥವಾ ನೀರು ಬೇಕಾಗುವಂಥ ಬೆಳೆಗಳನ್ನು ಬೆಳೆಯೋದ್ರಿಂದ ನಮ್ಮ ಭೂಮಿ ಬರಡಾಗಿ ನಮ್ಮ ರೈತರು ಮುಖ್ಯವಾಗಿ ತಿಳ್ಕೊಳ್ಳೋದ್ರಿಂದ ವೈಜ್ಞಾನಿಕ ನೀರಾವರಿ ಪದ್ಧತಿಗಳನ್ನು ಅಳವಡಿಸೋದು ಅಚ್ಚುಕಟ್ಟು ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಎಷ್ಟು ನೀರು ಬೇಕು, ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು ಇವುಗಳನ್ನು ಸಂಪೂರ್ಣ ಮಾಹಿತಿ ಅವರು ಪಡೆದುಕೊಂಡು ವೈಜ್ಞಾನಿಕವಾಗಿ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿದರೆ ನಮ್ಮ ಅಚ್ಚುಕಟ್ಟು ಪ್ರದೇಶದ ಫಲವತ್ತಾದ ಭೂಮಿಗಳು ಹಾಳಾಗುವುದನ್ನು ತಡೆಗಟ್ಟಬಹುದು ಹಾಗೂ ಈ ಮಣ್ಣು ಮತ್ತು ನೀರು ಸಂರಕ್ಷಣೆ ಒಣಬೇಸದಲ್ಲಿ ಕೂಡ ಅಳವಡಿಸುವುದರಿಂದ ಮಣ್ಣಿನ ಸವಕಳಿ ಹಾಗೂ ನೀರನ್ನು ಕೂಡ ಬಿದ್ದಲೇ ಸಂರಕ್ಷಣೆ ಮಾಡಿ ಎಂಥ ಕಡಿಮೆ ಮಳೆ ಆದಾಗಲೂ ಒಣಬೇಸದಲ್ಲಿ ಬೆಳೆ ಇಳುವರಿ ಪಡೆಯಲು ಸಾಧ್ಯವಾಗುತ್ತದಲ್ಲದೆ ಈ ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ಹಾಗೂ ಈ ಅಣೆಕಟ್ಟುಗಳಲ್ಲಿ ಹೂಳು ತುಂಬೋದನ್ನು ಕೂಡ ತಪ್ಪಿಸಲು ಅನುಕೂಲವಾಗುತ್ತೆ. ನಿಜ ನೋಡಿ, ಹಾಗೆ ಕೆಲವೊಮ್ಮೆ ಬದುಗಳ ಬಗ್ಗೆ ನಮ್ಮ ರೈತರು ಅಷ್ಟು ಆಸಕ್ತಿ ತೋರಿಸೋದಿಲ್ಲ. ಈಗ ಬದು ಹಾಕಿಸಿದ್ರು ಕೂಡ ಅವನ್ನ ನಿರ್ವಹಣೆ ಮಾಡುವಂಥದ್ದು ಅವನ್ನ ಕಾಯ್ಕೊಳ್ಳುವಂಥದ್ದು ಮಾಡೋದಿಲ್ಲ. ಸುಮ್ಮನೆ ಅಷ್ಟು ಕ್ಷೇತ್ರ ನಮ್ಮ ಬೆಳೆ ಬೆಳೆದಕ್ಕೆ ಸಿಗೋದಿಲ್ಲವಲ್ಲ ಅಂತ ಹೇಳಿ ಅದನ್ನು ತೆಗೆಯುವಂಥ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಬದುಗಳಲ್ಲದೆ ಬೇಸಾಯ ಮಾಡಲು ಅಸಾಧ್ಯನೇ ಆಗಿದೆ ಇತ್ತೀಚಿನ ಪರಿಸ್ಥಿತಿಯಲ್ಲಿ. ಬದುಗಳ ಜೊತೆಗೆ ಇನ್ನೂ ಮಹತ್ವದ್ದಂದರೆ ಅಂತರ ಬದು ಪದ್ಧತಿಗಳನ್ನು ಅನುಸರಿಸಿ ಕೂಡ ಬಹಳ ಮುಖ್ಯ ಇರುತ್ತದೆ. ಏಕೆಂದರೆ ಕಪ್ಪು ಮಣ್ಣಿನಲ್ಲಿ ಇಂಗುವಿಕೆ ಪ್ರಮಾಣ 1 ಇಂಚು ಇಂಗಲು ಸುಮಾರು 10 ತಾಸು ಸಮಯ ಬೇಕಾಗುತ್ತದೆ. ಮಳೆ ಕೂಡ 10 ತಾಸು ಆಗುವುದಿಲ್ಲ. ಆದ್ದರಿಂದ ಈ ಬದುಗಳ ಮಧ್ಯದ ಜಮೀನಿನಲ್ಲಿ ಬಿದ್ದಲ್ಲೇ ನೀರು ಸಂರಕ್ಷಣೆ ಕೂಡ ಬಹಳ ಮಹತ್ವದ್ದಾಗಿರ್ತದೆ. ಅದರಲ್ಲಿ ಈಗಾಗಲೇ ನಾವು ಚೌಕ ಮಡಿಗಳು ಕಪ್ಪು ಮಣ್ಣಿನಲ್ಲಿ, ಕಟ್ಟಿದ ಸಾಧು ಬೋಲುಗಳನ್ನು ನಿರ್ಮಿಸುವುದು ಕೆಂಪು ಮಣ್ಣಿನಲ್ಲಿ, ಇವೆರಡಾದ ನಂತರ ಬಿತ್ತುವ ಪೂರ್ವದಲ್ಲಿ ಇವುಗಳನ್ನು ಅನುಸರಿಸುವುದು ಹಾಗೂ ಬಿತ್ತಿದ ನಂತರ ಈ ಸಂರಕ್ಷಣಾ ಹರಿ ಇದು ಬಹಳ ಮಹತ್ವದ ಪಾತ್ರ ವಹಿಸುತ್ತದೆ. ಇದರಲ್ಲಿ ಪ್ರತಿಯೊಂದು ಶುದ್ಧವಾದ ಮಳೆ ನೀರನ್ನು ಸಂರಕ್ಷಣೆ ಅನುಕೂಲವಾಗಿ ಹಾಗೂ ಬಿಡದೆ 3-4 ದಿವಸ ಮಳೆ ಆದಾಗ ನಮ್ಮ ಬೆಳೆಗಳು ಕೂಡ ನಾಶವಾಗುವ ಹೆದರಿಕೆ ಇರುತ್ತದೆ. ಈ ಸಮಸ್ಯೆಯಿಂದ ನಾವು ಪಾರಾಗಲು ಅಥವಾ ನಮ್ಮ ಬೆಳೆ ಸಂರಕ್ಷಣೆ ಮಾಡಿ ಇಳುವರಿಯಲ್ಲಿ ಸ್ಥಿರತೆ ಕಾಪಾಡಲು ಈ ಸಂರಕ್ಷಣಾ ಹರಿ 1 ಅಥವಾ 2 ತಾಸುಗಳಲ್ಲಿ ಎಲ್ಲ ಮಳೆ ನೀರನ್ನು ನಮ್ಮ ಭೂಮಿಯಿಂದ ಹೊರಗೆ ಹಾಕಲು ಅನುಕೂಲವಾಗುತ್ತದೆ. ಅಲ್ಲದೆ ಪ್ರತಿಯೊಂದು ಹನಿ ಸಂರಕ್ಷಣೆ ಕೂಡ ಮಾಡಲು ಅನುಕೂಲವಾಗುತ್ತದೆ. ಹೀಗಾಗಿ ಇದು ಎರಡು ಕೆಲಸ ನಿರ್ವಹಿಸಿ ನಾವು ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಒಣಬೇಸದಲ್ಲಿ ಬೆಳೆ ಇಳುವರಿಯನ್ನು ಸ್ಥಿರತೆ ಆಮೇಲೆ ಕಡಿಮೆ ಮಳೆ ಆದಾಗ ಕೂಡ ನಾವು ಬೆಳೆ ಇಳುವರಿಯನ್ನು ಪಡೆಯಬಹುದು. ಅತ್ಯಂತ ಮುಖ್ಯವಾಗಿ ಇತ್ತೀಚೆಗೆ ನಮ್ಮಲ್ಲಿ ಅಂಕಿಅಂಶಗಳ ಪ್ರಕಾರ ಪ್ರತಿ ಅಣೆಕಟ್ಟು ಪ್ರದೇಶದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ಭೂಮಿ ಪ್ರತಿ ವರ್ಷ ಸವಳು ಜವಳಾಗಿ ಹಾಳಾಗುವುದನ್ನು ನೋಡ್ತಾ ಇದ್ದೇವೆ. ಆದ್ದರಿಂದ ಇದಕ್ಕೆ ಮೊದಲು ತಡೆಗಟ್ಟುವುದು ಮುನ್ನೆಚ್ಚರಿಕೆ ಕ್ರಮಗಳಾದ ಹಿತಮಿತವಾಗಿ ನೀರು ಹಾಯಿಸುವುದು ಅಂದರೆ ವೈಜ್ಞಾನಿಕ ನೀರಾವರಿ ಪದ್ಧತಿ ಅಳವಡಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಆಮೇಲೆ ಇನ್ನೊಂದು ಎರಡನೇ ಮುಖ್ಯವಾದ ಕಾರಣ ಅಂದರೆ ನೈಸರ್ಗಿಕವಾಗಿ ಮುಚ್ಚಿ ಹೋದ ಹಳ್ಳ ಕೊಳ್ಳಗಳನ್ನು ಸಾಕಷ್ಟು ತಗ್ಗುಗೊಳಿಸಿ ಬಸಿಯಲು ಅನುಕೂಲ ಮಾಡಿಕೊಟ್ಟು ಈ ಸಮಸ್ಯೆಯಿಂದ ನಾವು ಪಾರಾಗಬಹುದು. ನಿಜ ತಾವು ಹೇಳೋದು, ಈಗ ಕಡಿಮೆ ಮಳೆ ಬಿದ್ದಾಗೂ ಬೆಳೆ ಬರುತ್ತೆ, ಹೆಚ್ಚಿನ ಮಳೆ ಆದಾಗ ಅದು ಹೊರಹೋಗೋದಕ್ಕೆ ಅವಕಾಶ, ಸಂರಕ್ಷಣೆ ಬೆಳೆಗಳನ್ನು ಸಂರಕ್ಷಿಸಲು ಈ ಸಂರಕ್ಷಣಾ ಹರಿಗಳಿಂದ ಸಾಧ್ಯವಿದೆ. ಹೌದು, ಈಗ ಕಪ್ಪು ಭೂಮಿಗಳಲ್ಲಿ ಎಷ್ಟೋ ಹಳ್ಳಗಳಿವೆ, ಆ ಹಳ್ಳಗಳು ಈಗ ಮುಚ್ಚಿವೆ, ಆದರೆ ಮಳೆ ಆದಾಗ ಆ ಬಸಿ ನೀರು ಹಳ್ಳಕ್ಕೆ ಹೋಗಿ ಹಳ್ಳಗಳು ಮುಚ್ಚಿವೆ ಮತ್ತು ರೈತರು ಕೂಡ ಹಳ್ಳಗಳನ್ನು ಮುಚ್ಚಿ ಹೊಲಗಳನ್ನು ಮಾಡಿಕೊಂಡಿದ್ದಾರೆ. ಇದು ಸರಿಯಾದ ಪದ್ಧತಿ ಅಲ್ಲ. ಆ ನೈಸರ್ಗಿಕಗಳನ್ನು ಸಾಕಷ್ಟು ತಗ್ಗುಗೊಳಿಸಿದಾಗ ಮಾತ್ರ ನಾವೇನೋ ತಪ್ಪು ಮಾಡಿ ಹೆಚ್ಚಾಗಿ ನೀರು ಕೊಟ್ಟರೆ ಕೂಡ ಬಸಿ ಹೋಗಿ ನಮ್ಮ ಭೂಮಿಯ ಸವಳು ಜವಳಾಗೋದನ್ನು ತಡೆಗಟ್ಟಿ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲ ಆಗುತ್ತದೆ. ಆದ್ದರಿಂದ ನೈಸರ್ಗಿಕ ಹಳ್ಳಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಸಾಕಷ್ಟು ತಗ್ಗಿರುವ ಹಾಗೆ ನೋಡಿಕೊಳ್ಳೋದು ಬಹಳ ಮುಖ್ಯ. ಅದರ ಜೊತೆಗೆ ಈ ಸುಧಾರಿತ ನೀರಾವರಿ ಪದ್ಧತಿಗಳನ್ನು ವೈಜ್ಞಾನಿಕವಾಗಿ ಅನುಸರಿಸಬೇಕು. ಈ ಮಣ್ಣಲ್ಲಿ ಏನಾದರೂ ಹಾನಿಕಾರಕ ಅಂಶಗಳಿದ್ದರೆ ಆ ನೀರಿನಲ್ಲಿ ಬಸದು ಅವು ಹಳ್ಳಕ್ಕೆ ಹೋಗ್ತವೆ. ಹಾ, ಇದು ಹಳ್ಳಗಳಿರೋದ್ರಿಂದ ನಾವು ಒಂದು ವೇಳೆ ಗೊತ್ತಿಲ್ಲದೇನೆ ಕೂಡ ಉಪ್ಪಿನ ನೀರು ಹಾಯಿಸಿದಾಗ ನಾವು ಇಸಿ ಅಂತ ಹೇಳ್ತೀವಿ. ಉಪ್ಪಿನ ಪ್ರಮಾಣ 2ಕ್ಕಿಂತ ಹೆಚ್ಚಿಗಿರುವಂತ ನೀರನ್ನು ಹಾಯಿಸಲು ನಾವು ರೈತರಿಗೆ ಶಿಫಾರಸು ಮಾಡೋಲ್ಲ. ನೀರಾವರಿಗೆ ಆ ನೀರು ಯೋಗ್ಯವಾಗಿರೋದಿಲ್ಲ. ಆದ್ರೆ ಅನಿವಾರ್ಯವಾಗಿ 1-2 ಸರಿ ನಮ್ಮ ರೈತರು ಹಾಸಬೇಕಾಗ್ತದೆ. ಅದು ಹಾಸಿದಾಗ ಕೂಡ ನೈಸರ್ಗಿಕವಾಗಿದ್ದ ಶುದ್ಧವಾದ ಮಳೆ ನೀರನ್ನು ಸಾಕಷ್ಟು ಇಂಗಿಸಿ ಆ ಹಳ್ಳದ ಮುಖಾಂತರ ಬಸಿಯೋದ್ರಿಂದ ಮತ್ತು ಉಪ್ಪಿನ ಪ್ರಮಾಣ ಕಡಿಮೆ ಆಗಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತೆ. ನಮ್ಮ ಮಣ್ಣಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅದು ಚೆನ್ನಾಗಿ ಉಳಿದು ಏನ ತಪ್ಪು ಮಾಡಿದಾಗ ಕೂಡ ಇದನ್ನು ಸುಧಾರಿಸ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಹೌದು, ಕೆಲವೊಮ್ಮೆ ಅನಿವಾರ್ಯವಾಗಿ ಗೊತ್ತಿದ್ದು ನಾವು ನೀರು ಕೊಡಬೇಕಾಗತ್ತೆ, ಆ ನಂತರ ಅದು ಬಸದು ಹೋಗುವ ಹಾಗೆ ಮಾಡಬಹುದು. ಈಗ ಎಷ್ಟೋ ಹಳ್ಳಗಳು ಮುಳ್ಳು ಕಂಟಿಗಳು ಬೆಳೆದು ಮುಚ್ಚಿ ಹೋಗಿವೆ, ಅದನ್ನೆಲ್ಲ ನಾವು ಸರಿಪಡಿಸಿಕೊಂಡ್ರೆ ನಮ್ಮ ಜಮೀನೇ ಸರಿಯಾದ ನಿರ್ವಹಣೆ ಹಾಗೂ ಸಾಕಷ್ಟು ತಗ್ಗುಗೊಳಿಸುವುದರಿಂದ ನಮ್ಮ ಜಮೀನುಗಳಿಗಾಗುವ ತೊಂದರೆಗಳನ್ನು ತಡೆಗಟ್ಟಲು ಅವು ಬಹಳ ಸಹಕಾರಿಯಾಗುತ್ತೆ. ನಿಜ ನೋಡಿ, ಈ ಥರ ಕೇವಲ ನಮ್ಮ ಜಮೀನು ಮತ್ತು ನಮ್ಮ ಬದುಗಳನ್ನು ಮಾತ್ರ ನಿರ್ವಹಣೆ ಮಾಡೋದಲ್ಲ, ನಮ್ಮ ಜಮೀನಿನ ಸುತ್ತಮುತ್ತಲು ಇರುವಂತಹ ಹಳ್ಳ ಕೊಳ್ಳಗಳನ್ನು ನಾವು ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಅವಶ್ಯವಿದೆ. ಅದರಿಂದ ನಾವು ನಮ್ಮ ಜಮೀನಿನಲ್ಲಿ ಬೆಳೆಯುವಂಥ ಬೆಳೆಯನ್ನು ಚೆನ್ನಾಗಿ ಬೆಳಿಬಹುದು, ಇಳುವರಿಯನ್ನು ಹೆಚ್ಚು ಪಡಿಬಹುದು, ಮತ್ತು ಮಣ್ಣು ಹಾಳಾಗದ ಹಾಗೆ ನಾವು ಕಾಪಾಡಿಕೊಳ್ಬಹುದು. ಭೂಮಿಯ ಫಲವತ್ತತೆ ಗುಣಮಟ್ಟ ಅದರ ಆರೋಗ್ಯ ಕೂಡ ಕಾಪಾಡೋಕೆ ಇವೆಲ್ಲ ಭಾಳ ಅನುಕೂಲವಾಗಿದೆ. ನಿಜ ನೋಡಿ, ಆ ದೃಷ್ಟಿಯಿಂದ ಡಾಕ್ಟರ್ ಸಿಬಿ ಮೇಟಿ ಅವರೇ, ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗಿದೆ, ಯಾವ್ಯಾವ ವಿಧಾನಗಳನ್ನು ನಮ್ಮ ರೈತರು ಅನುಸರಿಸ್ಬೋದು, ಅದರಿಂದ ಏನೇನು ಪ್ರಯೋಜನಗಳನ್ನು ಪಡಿಬೋದು ಅನ್ನೋದನ್ನು ಅವರಿಗೆ ತಿಳಿಸೋಣ ಅಂತ ಕೇಳಿದೆ. ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ, ಮಾಹಿತಿ ಮಾಡಿಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಧಾನಗಳ ಕುರಿತು ಡಾಕ್ಟರ್ ಸಿಬಿ ಮೀಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಿರೀಶ್ ಪಾಟೀಲ್. ಕೆಳಗರೆ ಈಗ ಹುಲಕುಂದದ ಶಿವಲಿಂಗ ಕವಿ ಹಾಗೂ ಸಂಗಡಿಗರಿಂದ ತತ್ವಪದ. ಪಂಡರಪುರದ ನಿವಾಸಿ ಪಪುಂಡಾರಿ ಕಾಕನ ನೋಡೋನು ಬಾಸ್, ಶಂಕರ ಜಿಲ್ಲೆಯೊಳಾಡೋನು ಬಾಸ್, ಬೇಕಾದ ವರಗಳ ಬೇಡೋನು ಬಾಬಾ. ಪಂಡರಪುರದಲ್ಲಿ ವಾಸಿ ಪಪುಂಡಾರಿ ಕಾಂಕನ ನೋಡೋನು ಬಾ. ಆಷಾಢ ಶುದ್ಧರಿ ಏಕಾದಶಿಗೆ ಮತ್ತೇನ್ರಿ ದೇಶದ ಮಂದಿ ಅಲ್ಲ ಬರುವ ಜಾತರಿಗೆ ದೇಶದೈನ ಜಗದೀಶನಗಳಿಗೆ ಮತ್ತೇನ ದೋಷ ದುರಿತಗಳ ನಾಶ ಮಾಡುವ ಕೇಶವ ರುಕ್ಮಿಣಿ ಕಾಂತ ವಿಠಲ ರಾಯನ್ನ ನೋಡೋನು ಬಾಸ್, ಶಂಕರ ಜಿಂಡೆಯೊಳಾಡೋನು ಬಾಸ್, ಬೇಕಾದ ವರಗಳ ಬೇಡೋನು ಬಾಬಾ. ಪಂಡರಪುರದಲ್ಲಿ ವಾಸಿ ಪಪುಂಡರಿ ಕಾಂತನ ನೋಡೋನು ಬಾ. ಅರುಷರಿ ಬರಬಹುದು ಶಂಕರ ಮೇಳ ಸೇನೇನ ಕರಿಸಿರುವರು ತಾಂಬೂರಿ ಕೈ ತಾಳ ಹೌದು, ಜೈ ಜಯ ಜಯಂಕಾರ ನಾದೊಳ ನಿವಳ ಹೌದು, ಮುರನೆ ಶಂಕರ ಜಿಂಡೆಯೊಳಾಡೋನು ಬಾಸ್, ಬೇಕಾದ ವರಗಳ ಬೇಡೋನು ಬಾಬಾ. ಪಂಡರಪುರದಲ್ಲಿ ವಾಸಿ ಪಪುಂಡರಿ ಕಾಂತನ ಕಾಮ ಕರ್ಮದ ಕಲುಷವ ತೂಡಿ ಮತ್ತೇನ ಭೀಮ ತೀರ್ಥದಲ್ಲಿ ಸ್ನಾನವ ಮಾಡಿ ನಿಯಮದಿ ಸಜ್ಜನ ಸಂಗತಿ ಕೂಡಿ ಕಾಮಜನಕನದ ಶ್ಯಾಮನ ಕಾಯದ ದಾಮೋದರ ನಮ ಸ್ವಾಮಿ ವೆಟ್ಟಲನ ಪ್ರೇಮದಿ ನೋಡೋನು ಬಾಸ್ ಸಂತರ ತಿಂಡಿಯೊಳಾಡೋನು ಬಾಸ್ ಬೇಕಾದ ವರಗಳ ಬೇಡೋನು ಬಾಬಾ ಪಂಡರಪುರದಲ್ಲಿ ವಾಜಿಪ ಪುಂಡರಿ ಕಾಂಚನ ನೋಡೋನು ಬಾ ಗೋವರ್ಧನ ಗಿರಿ ಎತ್ತಿದ ನಾಥ ಗೋಪಾಲ ಗೋವಿಂದ ಗೋಪಿಯ ಕಾಂತ ಶ್ರೀಪತಿ ಗರುಡ ಧ್ವಜ ಭಗವಂತ ತಾಪತ್ರಯಗಳ ವ್ಯಾಪವ ಹರಿಸುವ ರೂಪವಂತ ವಿಠಲನ ಪಾದ ಪದ್ಮಂಗಲ ನೋಡೋನು ಬಾಸ್ ಸುಂದರ ಜೆಂಡೆಯೊಳಾಡೋನು ಬಾಸ್ ಬೇಕಾದ ವರಗಳ ಬೇಡೋನು ಬಾಬಾ ಪಂಡರಪುರದಲ್ಲಿ ವಾಜಪ ಪುಂಡಲಿ ಕಾಕ್ಷಣ ನೋಡೋನು ಬಾ ಪಟ್ಟ ಪುಂಡಲಿ ಕನ ಆಜ್ಞೆಯದೆ ಮಾಡ್ರಿ ಪ್ರೀತಿಲ ನಿಂತಾನ ಎಟ್ಟಂಗೆ ಮ್ಯಾಲೆ ನಿಂತಿದ್ರೆ ಸತ್ಯ ಭಕ್ತನಿಗೆ ಮನ ಮೆಚ್ಚುತ್ತದೆ ಮುಕ್ತಿ ನೀಡಿದ ಭಕ್ತ ಪ್ರಿಯನ ನಿತ್ಯದಲ್ಲ ನೆನೆಯುತ್ತ ಪಂಡರಿ ನಾಥನ ನೋಡೋನು ಬಾಸ್ ಸುಂದರ ಜೆಂಡೆಯೊಳಾಡೋನು ಬಾಸ್ ಬೇಕಾದ ವರಗಳ ಬೇಡೋನು ಬಾಬಾ ಪಂಡರಪುರದಲ್ಲಿ ವಾಜಪ ಪುಂಡರಿ ಕಾಕ್ಷಣ ನೋಡೋನು ಬಾ ಭೂಮಿಯೊಳು ಲಕುಂದ ಗ್ರಾಮದಿ ಮೆರೆವಾ ರಾಮಲಿಂಗ ಜಮು ನಾಮದಿ ಇರುವ ನಿಯಮದಿ ನೀಡುವ ಕಾಮಿತ ವಲವಾ ಸೋಮಕನನ್ನು ಕೊಂದ ಸಾಮವಿಯದ ತನ್ನ ಚರ್ಮದ ಹಿತನದ ಕಮಲ ನಾಭದ ಪೂಜೆಯ ನೋಡೋನು ಬಾ ಸಂತರ ಜಿಂದೆಯೊಳಾಡೋನು ಬಾದ ವರಗಳ ಬೇಡೋನು ಬಾಬಾ ಪಂಡರಪುರದಲ್ಲಿ ವಾಜಪ ಪುಂಡರಿ ಕಾಕ್ಷಣ ನೋಡೋನು ಬಾ. ಇದುವರೆಗೆ ಹುಲಕುಂದದ ಶಿವಲಿಂಗ ಕವಿ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಈಗ ಸವದತ್ತಿ ತಾಲೂಕು ಹಿರೇಬೂದನೂರಿನ ಸೋಮಪ್ಪ ಯಲ್ಲಪ್ಪ ಮುರುಗಲ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು. ಹಾ